ಇದರಲ್ಲಿ ಸುಮಾರು ನಾವು ಇವತ್ತಿನ ದಿವಸ ನೋಡ್ತಾ ಇರೋದು ಏನಂದರೆ ನವಜಾತ ಶಿಶುಗಳು ಮತ್ತು ಮಕ್ಕಳು, ಚಿಕ್ಕ ಮಕ್ಕಳು, ಮುಖ್ಯವಾಗಿ ಎಲ್ಡರ್ಲಿ ಅಂದರೆ ಏಜ್ ಆಗಿರೋ ಅಂಥ ಅವ್ರಿಗೆ, ಮತ್ತು ಕೆಲವೊಂದು ಆಲ್ರೆಡಿ ಕಾಯಿಲೆ ಇರೋರು ಏನು ಅಂತ ಅವ್ರಿಗೆ ಇದೆಲ್ಲನೂ ಎಫೆಕ್ಟ್ ಆಗ್ತಾ ಇದೆ. ಸೊ ಈ ಒಂದು ಎಫೆಕ್ಟನ್ನು ನಾವು ಕಡಿಮೆ ಮಾಡೋದಕ್ಕೆ ಯಾವ ಥರ ಈ ಪ್ರಪಂಚದಲ್ಲಿ ಏನು ಇವತ್ತು ಬದಲಾವಣೆ ಹವಾಮಾನದಿಂದ ಆಗ್ತಾ ಇದೆ, ಅದಕ್ಕೆ ನಾವು ಕೆಲವೊಂದು ಮುಖ್ಯವಾಗಿ ಕಾರಣಗಳನ್ನು ನೋಡ್ತಾ ಇದ್ರೆ, ನಮ್ಮ ಇವತ್ತು ನಾನು ಮೊದಲನೇದಾಗಿ ಮಾತಾಡೋದೇನೆಂದರೆ ಏರ್ ಪೊಲ್ಯೂಷನ್, ಅಂದ್ರೆ ಹವಾಮಾನ ದುಷ್ಪರಿಣಾಮ, ಹವಾಮಾನದ ವೈಪರೀತ್ಯ, ಮತ್ತೆ ಹವಾಮಾನ ಪೊಲ್ಯೂಷನ್ ಆಗ್ತಾ ಇದೆ, ವಾಯುಮಾಲಿನ್ಯ ಉಂಟಾಗಿದೆ, ಇದರಿಂದ ನಮ್ಮ ಆರೋಗ್ಯದ ಮೇಲೆ ಏನಾಗ್ತದೆ ಅನ್ನೋದನ್ನ ಒಂದೊಂದಾಗಿ ಹೇಳಿ ಡಾಕ್ಟ್ರೆ. ಇದರಲ್ಲಿ ನಾವು ಮುಖ್ಯವಾಗಿ ವಾಯುಮಾಲಿನ್ಯ ತಗೊಳ್ಳೋದಾದರೆ ಇಂಡೋರ್ ಏರ್ ಪೊಲ್ಯೂಷನ್, ಒಳಗಡೆ ನಮ್ಮ ಮನೆ ಒಳಗಡೆ, ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡೋ ಒಂದು ಆಫೀಸ್ ಇದ್ರೆ, ಒಂದು ಫ್ಯಾಕ್ಟ್ರಿ ಇದ್ರೆ, ಒಳಾಂಗಣ ವಾಯುಮಾಲಿನ್ಯ, ಆಮೇಲೆ ನೆಕ್ಸ್ಟ್ ಬಂದು ಹೊರಾಂಗಣ ಔಟ್ ಸೈಡ್ ಅಂದ್ರೆ ನಮ್ಮ ಮನೆ ಹೊರಗೆ, ಆಫೀಸ್ ಹೊರಗೆ, ಕಚೇರಿ ಹೊರಗಡೆ ಹೊರಗೆ. ಹೊರಗೆ. ಸೊ ಫಸ್ಟ್ ನೋಡೋದಾದ್ರೆ ಒಳಾಂಗಣ ವಾಯುಮಾಲಿನ್ಯ ಯಾವುದರಿಂದ ಕಾರಣಗಳೇನು? ಹೌದು, ಮೊದಲನೇದಾಗಿ ಅಡುಗೆ ಇಂಧನ, ಇದರಲ್ಲಿ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಕಟ್ಟಿಗೆ ಮತ್ತು ಸಗಣಿ, ಬೆರಣಿ ಅಥವಾ ಸೀಮೆಎಣ್ಣೆ ಬಳಕೆ, ಅದನ್ನು ಮಾಡೋದ್ರಿಂದ ಮನೆ ಒಳಗಡೆ ಏರ್ ಪೊಲ್ಯೂಷನ್ ಆಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ. ಆಮೇಲೆ ಸೊಳ್ಳೆ ಬತ್ತಿಗಳು, ರಾತ್ರಿ ಪೂರ್ತಿ ನಾವು ಸೊಳ್ಳೆ ಬತ್ತಿಯನ್ನು ಹಚ್ಕೊಂಡು ಕಿಟಕಿ ಬಾಗಿಲೆಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ರೆ ಅದರಿಂದನೂ ನಮಗೆ ವಾಯು ಮಾಲಿನ್ಯ ಆಗ್ತಾ ಇದೆ. ಮತ್ತು ಧೂಳು, ರಸ್ತೆ ಬದಿ ಮನೆಗಳು, ವಾಹನ ಹೋಗುವ ಮತ್ತು ನಿರ್ಮಾಣ ಹಂತದಲ್ಲಿ ಇರುವ ಕಟ್ಟಡಗಳು, ಅದರಿಂದ ಬರುವಂಥ ಧೂಳುಗಳು, ಅದರಿಂದನೂ ನಮಗೆ ಇಂಡೋರ್ ಏರ್ ಪೊಲ್ಯೂಷನನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇದು ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಗೋಡೆಗಳಲ್ಲಿ ಉಂಟಾಗುವ ತೇವಾಂಶದಿಂದ ಮತ್ತು ಹಳೆಯ ವಸ್ತುಗಳ ಮೇಲೆ ಬೆಳೆಯುವ ಬೂಸ್ಟ್ ಮೋಲ್ಡ್ ಅಂತ ಹೇಳ್ತೀವಿ, ಸಹಿತ ಮತ್ತು ಬೂಸ್ಟ್ ಏನಿದೆ ಅದರಿಂದನೂ ನಾವು ಮನೆ ಒಳಗಡೆ ವಾಯು ಮಾಲಿನ್ಯ ನೋಡ್ತೇವೆ. ಮತ್ತು ಕೆಲವೊಂದು ಧಾರ್ಮಿಕ ಪದ್ಧತಿಗಳು, ನಾವು ಏನು ಮಾಡ್ತೀವಿ, ಮುಚ್ಚಿದ ಕೋಣೆಗಳಲ್ಲಿ ಅಗರಬತ್ತಿ, ಕರ್ಪೂರ ಅಥವಾ ಸಾಮ್ರಾಣಿ ಧೂಪ ಹಾಕುವುದು, ಹೌದು, ಇದೆಲ್ಲನೂ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ಅದರಿಂದನೂ ಕೂಡ ನಮಗೆ ಮಾಲಿನ್ಯ ನಮ್ಮ ಮನೆ ಒಳಗಡೆ ಆಗ್ತದೆ. ಸೊ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಹೇಗೆ ಮಾಡ್ಕೋಬಹುದು ಅಂತ ಹೇಳೋದಾದರೆ, ಕಿಟಕಿ ಬಾಗಿಲುಗಳನ್ನು ತೆಗೆಯುವಂಥದ್ದು ಇದೆಲ್ಲ ನಾವು ಮಾಡಿದಾಗ, ಮತ್ತು ವಾಹನ ಸಂಚಾರ ಎಲ್ಲಿ ಟ್ರಾಫಿಕ್ ಜಾಸ್ತಿ ಇರ್ತದೆ ಅಂತ ಕಡೆ ಬೆಳಗ್ಗೆ ಒಂದು 8 ಗಂಟೆಯಿಂದ 10 ಗಂಟೆ ಮತ್ತು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ ಸುಮಾರಾಗಿ ಈ ಟೈಮಲ್ಲೇ ನಮಗೆ ಟ್ರಾಫಿಕ್ ಜಾಸ್ತಿ ಇರುವಂಥದ್ದು, ಆ ಟೈಮಲ್ಲಿ ನಾವು ಕಿಟಕಿ ಬಾಗಿಲುಗಳನ್ನು ಓಪನ್ ಆಗಿ ಇರುವಂಥದ್ದು, ಆಮೇಲೆ ಮಧ್ಯಾಹ್ನ ಸಮಯದಲ್ಲಿ ಕಿಟಕಿಗಳನ್ನು ಓಪನ್ ಮಾಡಿ ಇಟ್ಕೊಂಡು ಕ್ಲೀನಾಗಿ ಮಾಡುವಂಥದ್ದು, ಆಮೇಲೆ ಅಡುಗೆ ಮನೆ ನಿರ್ವಹಣೆ, ಅಡುಗೆ ಮನೆಯಲ್ಲಿ ನಾವು ಏನಾದರೂ ಸೀಮೆಎಣ್ಣೆ ಮತ್ತು ಕಟ್ಟಿಗೆಯಲ್ಲಿ ಅಡುಗೆ ಮಾಡುವಂಥದ್ದು, ಆಮೇಲೆ ಸಗಣಿ ಬರಣಿ ಇದನ್ನು ಯೂಸ್ ಮಾಡುವಂಥದ್ದಿದ್ರೆ ಅದಕ್ಕೆ ಎಕ್ಸಾಸ್ಟ್ ಕಿಟಕಿಯನ್ನು ಓಪನ್ ಮಾಡಿ ಅದಕ್ಕೆ ಎಕ್ಸಾಸ್ಟ್ ಫ್ಯಾನು, ಇಲ್ಲ ಅಂತಂದರೆ ಅದಕ್ಕೆ ತಾಜಾ ಗಾಳಿ ಬರುವಂಥದ್ದು ಇಟ್ಕೋಬೇಕಾಗುತ್ತೆ, ಮಾಡುವಂಥದ್ದು ಮಾಡಬೇಕಾಗುತ್ತೆ. ಮತ್ತು ಮನೆ ಒಳಗಡೆ ನಿಷೇಧಿಸಬೇಕಾದ್ದು ಏನಂದರೆ, ಯಾರಾದರೂ ಮನೆಯಲ್ಲೇ ಸ್ಮೋಕ್ ಮಾಡ್ತಾ ಇದ್ರೆ, ಧೂಮಪಾನ ಮಾಡೋರು ಯಾರಾದರೂ ಇದ್ರೆ, ಅವ್ರಿಗೆ ಮನೆ ಒಳಗಡೆ ಮಕ್ಕಳು ಮತ್ತು ವಯಸ್ಸಾದವರು ಹೆಣ್ಮಕ್ಳು ಇರ್ತಾರೆ, ಮಾಡಬಾರ್ದು ಅಂತದನ್ನು ಹೇಳುವಂಥದ್ದು. ಮತ್ತು ನಾವು ಕ್ಲೀನಿಂಗ್ ಮಾಡುವಾಗ ಧೂಳು ಏನು ನಮ್ಮ ಮನೆ ಒಳಗಡೆ ಕೂತಿರುತ್ತೆ, ಟೇಬಲ್ಲು, ಚೇರು, ಆಮೇಲೆ ಮನೆ ಫ್ಲೋರ್ ಮೇಲೆ ಧೂಳು ಕೂತಿರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕೆ ಡ್ರೈ ಬಟ್ಟೆ ಅಂದರೆ ಕಸ ಗುಡಿಸೋದ್ರಿಂದ ಧೂಳು ಗಾಳಿಯಲ್ಲಿ ಹರಡುತ್ತದೆ, ಅದರಿಂದ ನೆಲವನ್ನು ವೆಟ್ ಮಾಪಿಂಗ್ ಅಂದರೆ ಒಂದು ಒದ್ದೆ ಬಟ್ಟೆಯನ್ನು ತಗೊಂಡು ಕ್ಲೀನ್ ಮಾಡಿದ್ರೆ ಆ ಧೂಳು ಮತ್ತೆ ಅದು ಬೇರೆ ಮೇಲೆ ಹೇಳೋದಿಲ್ಲ, ಎಫೆಕ್ಟ್ ಆಗೋದಿಲ್ಲ ಜನಕ್ಕೆ. ಸೊ ಹಾಗಾಗಿ ಇದು ಕೆಲವೊಂದು ಸಿಂಪಲ್ ಮಾಡುವಂತದ್ದು ಪದ್ಧತಿಗಳಿದಾವೆ, ವೆಟ್ ಮಾಪಿಂಗ್ ಅಂತ ಹೇಳ್ತೀವಿ. ಬದ್ದೆ ಬಟ್ಟೆನ ತಗೊಂಡು ನಾವು ಧೂಳನ್ನ ಪರ್ಕೆಯಲ್ಲಿ ನಾವು ಮೇಲೆ ಅದು ಎದ್ಬಿಡುತ್ತೆ, ಆಮೇಲೆ ಯಾರು ಅದನ್ನ ಮಾಡ್ತಾರೆ ಮತ್ತೆ ಮನೆಯಲ್ಲಿರೋರಿಗೆ ಅದನ್ನ ಉಸಿರಾಟದಿಂದ ಬಾಡಿ ಒಳಗಡೆ ಹೋಗಿ ಈ ತೊಂದರೆ ಉಸಿರಾಟದ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಒದ್ದೆ ಬಟ್ಟೆಯನ್ನ ತಗೊಂಡು ನಾವು ಫ್ಲೋರ್ ಅನ್ನ ವೆಟ್ ಮಾಪಿಂಗ್ ಅಂತ ಹೇಳ್ತೀವಿ, ಅದರಿಂದ ಮಾಡುವಂತದ್ದು ಒಳ್ಳೇದು ಇರುತ್ತೆ. ಆಮೇಲೆ ಈ ಸೊಳ್ಳೆ ಬತ್ತಿ ಏನಾದ್ರೂ ಯೂಸ್ ಮಾಡೋದಿದ್ರೆ ಅದನ್ನ ಬಿಟ್ಟು ಸೊಳ್ಳೆ ಪರ್ದೆಯನ್ನ ಯೂಸ್ ಮಾಡೋದ್ರಿಂದ ಈ ಹೊಗೆನ ಯಾರಿಗೂ ಅದು ಆಗೋದಿಲ್ಲ. ಸೊ ಸೊಳ್ಳೆ ಬರ್ದೆ ನಾವು ಮಸ್ಕಿಟೋ ಪ್ರಿವೆನ್ಷನ್ ಸೊಳ್ಳೆಗಳನ್ನ ದೂರ ಇಡೋದಕ್ಕೆ ಸೊಳ್ಳೆ ಬರ್ದೆ. ಆಮೇಲೆ ನೈಸರ್ಗಿಕ ಗಾಳಿ ಶುದ್ಧೀಕರಣ ಗಿಡಗಳನ್ನು ಮನೆ ಒಳಗಡೆ ಪರಿಸರದ ಸ್ನೇಹಿ ಒಳಾಂಗಣ ಸಸಿಗಳನ್ನು ಬೆಳೆಸೋದ್ರಿಂದ ಗಾಳಿ ಗುಣಮಟ್ಟ ಸುಧಾರಿಸಲು ಸಹಾಯವಾಗುತ್ತದೆ. ನಾವು ಗಿಡ ಸಸಿಗಳನ್ನ ಮನೆ ಒಳಗಡೆನು ಇಂಡೋರ್ ಪ್ಲಾಂಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೆಲವೊಂದು ನಮ್ಗೆ ಇವತ್ತು ಸಿಗ್ತವೆ ಅಂತದನ್ನ ನಾವು ಮನೆ ಒಳಗಡೆ ಇಟ್ಕೊಂಡ್ರೆ ಅದರಿಂದ ಗಾಳಿಯನ್ನ ನಾವು ಒಳಗಡೆ ಶುದ್ಧೀಕರಿಸಬಹುದು. ಆಮೇಲೆ ತೇವಾಂಶ ನಿಯಂತ್ರಣ, ಕೆಲವೊಂದು ಮನೆಗಳಲ್ಲಿ ವೆಟ್ ತೇವಾಂಶ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಧೂಪ ಮಾಲ್ಡ್ ಡೆವಲಪ್ ಆಗುತ್ತೆ. ಅದನ್ನ ನಾವು ಕ್ಲೀನ್ ಮಾಡ್ಕೋ ಸ್ವಚ್ಛಗೊಳಿಸಬೇಕು. ಅದು ಅಟ್ಲೀಸ್ಟ್ ಮಿನಿಮಮ್ 3 ಮಂತ್ಸ್ 6 ಮಂತ್ಸ್ ಒಂದ್ಸಲಿ ನಾವು ಮಾಡ್ಕೋತಾನೆ ಇರಬೇಕಾಗುತ್ತೆ. ಆಮೇಲೆ ಯಾವಾಗ ನಾವು ವೈದ್ಯರನ್ನು ಕಾಣಬೇಕು, ಇದೆಲ್ಲ ವಾಯುಮಾಲಿನ್ಯದಿಂದ ಆಗುವಂತ ಪರಿಣಾಮಗಳನ್ನ ನಮ್ಗೆ ಸತತವಾಗಿ ಕೆಮ್ಮಿದ್ದಾಗ, ಆಮೇಲೆ ಕಣ್ಣಲ್ಲಿ ನೀರು ಸತತವಾಗಿ ಬರುವಂತದಿದ್ರೆ, ಉಸಿರಾಟದ ತೊಂದರೆ ಇದ್ರೆ, ಅವಾಗ ನಾವು ಇದನ್ನ ಅಲರ್ಜಿಯಿಂದ ಡಸ್ಟ್ ಅಲರ್ಜಿಯಿಂದ ವಾಯುಮಾಲಿನ್ಯ ಅಲರ್ಜಿಯಿಂದ ಇದೆಲ್ಲಾನು ಶುರು ಆಗ್ತದೆ. ಅವಾಗ ನಾವು ವೈದ್ಯರನ್ನು ಕಾಣಬೇಕು. ಆಮೇಲೆ ನಾವು ಇವಾಗ ಏನೇನ್ ಹೇಳಿದೀನಿ ಅಂತದೆಲ್ಲಾನು ನೀವು ಅಬ್ಸರ್ವ್ ಮಾಡಬೇಕು. ಅದರಿಂದ ನಾವು ಪ್ರಿಕಾಷನ್ಸ್ ಏನು ಹೇಳಿದೀವಿ ಅದನ್ನ ಮಾಡ್ಕೋಬೇಕಾಗುತ್ತೆ, ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗ್ತದೆ. ಇನ್ನೊಂದು ಡಾಕ್ಟರ್, ಈಗ ಶೀತ ವಾತಾವರಣ ಕೋಲ್ಡ್ ವೇವ್ ಅಂತೇವಲ್ಲ, ಇದರಿಂದ ನಮ್ಗೆ ಯಾವ ತೊಂದರೆ ಉಂಟಾಗುತ್ತೆ? ಈ ಒಂದು ಶೀತ ಕೋಲ್ಡ್ ವೇವ್ ಶೀತ ಗಾಳಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲೂ ಸಹಿತ. ಈಗ ಕೋಲ್ಡ್ ಕೆಲವೊಂದು ಸಲ ನಮಗೆ 13-11 ಟೆಂಪರೇಚರ್ ಅಷ್ಟು ಹೋಗ್ತಾ ಇದೆ. ಈಗ ನಾರ್ತ್ ಕರ್ನಾಟಕ, ಬಿಜಾಪುರ, ಗುಲ್ಬರ್ಗಾ ಆ ಕಡೆ ಎಲ್ಲ ತಗೊಂಡ್ರೆ ನೈಟ್ ಅಲ್ಲಿ 12-8-10 ಟೆಂಪರೇಚರ್ ಬರ್ತಾ ಇದೆ. ಸೊ ಹಾಗಾಗಿ ಅದರಿಂದ ಶೀತ ಗಾಳಿ ರಕ್ಷಣೆ ಯಾವ ತರ ಮಾಡ್ಕೋಬೇಕಂದ್ರೆ ದೇಹದ ಉಷ್ಣತೆ ಕಾಪಾಡಿಕೊಳ್ಳಬೇಕು. ನಾವು ಹಲವಾರು ಪದರಗಳ ಉನ್ನೆಯ ಬಟ್ಟೆ ಧರಿಸುವುದು ಒಳ್ಳೇದು. ಒಂದೇ ದಪ್ಪ ಬಟ್ಟೆ ಹಾಕೊಳ್ಳಕ್ಕಿನ್ನ ಒಂದು 3-4 ಬಟ್ಟೆಗಳನ್ನ ನಾವು ಹಾಕೊಂಡ್ರೆ ಅದರಿಂದ ನಮ್ಮ ಬಾಡಿಯಲ್ಲಿ ಏನು ಹೀಟ್ ಇರುತ್ತೆ ಅದು ನಮ್ಮ ಬಾಡಿಯಲ್ಲೇ ಇರುತ್ತೆ, ಅದು ಹೊರಗಡೆ ಹೋಗೋದಿಲ್ಲ. ಸೊ ಅದು ಒಂದು ಮಾಡುವಂತದ್ದು. ಆಮೇಲೆ ತಲೆಯನ್ನು ನಮ್ಮ ತಲೆ ಮತ್ತೆ ಕಿವಿ ಎಲ್ಲಾನು ಒಂದು ಮಂಕಿ ಕ್ಯಾಪ್ ಇಲ್ಲ ಅಂದ್ರೆ ನಮ್ಮ ಕಿವಿ ಮುಚ್ಕೊಳ್ಳೋಂತದ್ದು ಒಂದು ಕೆಲವೊಂದು ಉಲಂದು ಇದು ಬರ್ತದೆ ಅಂತ ಅದನ್ನ ಸ್ಕಾರ್ಫ್ ಹಾಕೊಳ್ಳೋಂತದ್ದು ಸ್ಕಾರ್ಫ್ ಬಳಸಬಹುದು. ಆಮೇಲೆ ಕೈ ಮತ್ತು ಕಾಲುಗಳನ್ನು ಗ್ಲೋವ್ಸ್ ಸಾಕ್ಸ್ ಅದನ್ನು ಸಹಿತ ತುಂಬಾ ಕೋಲ್ಡ್ ಇದ್ರೆ ಅದನ್ನು ಸಹಿತ ಯೂಸ್ ಮಾಡುವಂತದ್ದು. ಆಮೇಲೆ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ಬಿಸಿ ಪಾನೀಯಗಳನ್ನು ಸೇವಿಸುವುದು. ನಾವು ಏನಿದ್ರು ನೀರು ಕೋಲ್ಡ್ ವಾಟರ್ ಬಿಸಿ ಮಾಡಿ ಅದನ್ನ ಕುಡಿಯುವಂತದ್ದು. ಮತ್ತೆ ಸಾಕಷ್ಟು ನೀರು ಹೈಡ್ರೇಷನ್ ಅನ್ನ ತಗೊಳ್ಳುವಂತದ್ದು. ಆಮೇಲೆ ಪೌಷ್ಟಿಕ ಆಹಾರ ಶೀತ ಗಾಳಿ ಇದ್ದಾಗ ಪೌಷ್ಟಿಕ ಆಹಾರವನ್ನು ತಗೊಳ್ಳುವಂತದ್ರಿಂದ ನಾವು ಇದನ್ನ ಕಾಪಾಡ್ಕೋಬಹುದು. ಆಮೇಲೆ ಕೆಲವೊಂದು ಸಂರಕ್ಷಣೆ ಏನಂದ್ರೆ ಸಾಧ್ಯವಾದಷ್ಟು ಮನೆ ಒಳಗೆ ಅಥವಾ ಬೆಚ್ಚಿಗಿನ ಆಶ್ರಯದಲ್ಲಿ ಇರುವಂತದ್ದು. ಮುಖ್ಯವಾಗಿ ವಯಸ್ಸಾದವರು ಚಿಕ್ಕ ಮಕ್ಕಳಿಗೆ ಇದು ತುಂಬಾ ಎಫೆಕ್ಟ್ ಆಗುವಂತದ್ದು ಹಿರಿಯರಿಗೆ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಆಲ್ರೆಡಿ ಕಾಯಿಲೆ ಇರ್ತದೆ ಕೆಲವರಿಗೆ, ಸುಮಾರು ಕಾಯಿಲೆ ಇರುವಂತ ಅವರು ಸಹಿತ ಜಾಸ್ತಿ ಇರ್ತದೆ. ಅವರು ಇದೆಲ್ಲಾನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ. ಆಮೇಲೆ ಹೀಟರ್ ಅಥವಾ ಶಾಖ ಜಾಸ್ತಿ ಆದಾಗ ವೆಂಟಿಲೇಷನ್ ಬಿಸಿಲು ಜಾಸ್ತಿ ಆದಾಗ ಹೆಂಗೆ ಈಗ ಸನ್ ಸ್ಟ್ರೋಕ್ ಅಂತೇವೆ, ಆಮೇಲೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕೂಡ ಉಲ್ಬಣ ಆಗಬಹುದು ಈ ಒಂದು ಜಾಸ್ತಿ ಉಷ್ಣತಾ ಹವಾಮಾನದಲ್ಲಿ ನಾವು ಇದ್ದಾಗ. ಹೌದಲ್ಲ ಡಾಕ್ಟ್ರೆ? ಬಿಸಿಯಾದ ಗಾಳಿ ಆಮೇಲೆ ಶಾಖ ತರಂಗ ಹೀಟ್ ವೇವ್ ಅಂತ ಹೇಳ್ತೀವಿ ನಾವು. ಇದು ನಮ್ಗೆ ಕಾಣಿಸ್ಕೊಳ್ಳೋದು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ತಿಂಗಳಲ್ಲಿ. ಮುಖ್ಯವಾಗಿ ನಮ್ಗೆ ನಾರ್ತ್ ಕರ್ನಾಟಕ ಭಾಗದಲ್ಲಿರೋ ಜಿಲ್ಲೆಗಳು ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ ನಮಗೆ ತುಂಬಾ ಹೀಟ್ ವೇವ್ ಶಾಖ ತರಂಗ ಮತ್ತೆ ಬಿಸಿಯಾದ ಗಾಳಿ 45-46 ಟೆಂಪರೇಚರ್ ಸಹಿತ ಹೋಗುತ್ತೆ. ಇದು ಈ ಒಂದು ಕಾಲದಲ್ಲಿ ನಮಗೆ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್, ಸನ್ನಿ ಸ್ಟ್ರೋಕ್ ಅಥವಾ ಬಿಸಿಲು ಏಟು ಸನ್ನಿ ಸ್ಟ್ರೋಕ್ ನಿಂದ ಇದು ಸಂಭವಿಸಬಹುದು. ಸೊ ಅದಕ್ಕೆ ಮುನ್ನೆಚ್ಚರಿಕೆ ಏನಂದ್ರೆ ನಮ್ಗೆ ಹಸಿವೆ ಆಗದಿದ್ರು ಸಹಿತ ನಾವು ನೀರನ್ನ ಜಾಸ್ತಿ ಕುಡಿಬೇಕು. ಹೈಡ್ರೇಟ್ ಬಿಸಿಲು ವಾತಾವರಣದಲ್ಲಿ ಇದ್ದಾಗ ಬಿಸಿಲು ಗಾಳಿ ಇದ್ದಾಗ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದ ನೀರನ್ನ ಕುಡಿಬೇಕು. ನಮ್ಗೆ ಹಸಿವೆ ಆಗದಿರ ಇದ್ರು ಸಹಿತ ನಾವು ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ನಾವು ದೇಹದಲ್ಲಿರುವಂತ ನೀರಿನ ಅಂಶವನ್ನ ಸಮದಾಗಿ ಇಟ್ಕೊಳ್ಬಹುದು. ಆಮೇಲೆ ಮಧ್ಯಾಹ್ನ 12-4 ಗಂಟೆ ಈ ಮಧ್ಯದಲ್ಲೇ ನಮ್ಗೆ

ರೈತ ಬಾಂಧವರೇ, ಇಲ್ಲಿಯ ತನಕ ಹವಾಮಾನ ವೈಪರೀತ್ಯದಿಂದ ನಮ್ಮ ಆರೋಗ್ಯದ ಮೇಲೆ ಯಾವೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದರ ಕುರಿತಾಗಿ ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದೊಳಗೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಹಾಗೂ ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಕೇಳೋಣ. ಚೆಲುವೈ ಚೆನ್ನೀಗ ಚೆಲುವಂದಗಾರನು ಅರಮನೆ ಮುಂದೆ ಸರಸಾಕೆ ಅರಮನೆ ಮುಂದೆ ಸೊರಸಜ್ಜು ಜಾಡುವ ಗನ ಚೊಂದ ಮಾತ ನುಡಿದಾರು ಮೇಲೆ ಕೊಡರಂತೆ ಚೆಲುವಯ್ಯ ಕರ್ವಾರ ಮಗಳ ಮದಿವ ಜಲ್ವಂತ ಕಾರನು ಜರ್ಮಾನೆ ಮುಂದೆ ಸರಸಾಕೆ ಅರಮಾನ.